102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಈಗ ಸಮಯ ಸರಿಯಾಗಿ 5:30:12. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಮೊದಲಿಗೆ ಎಲ್ಲಾ ರೈತ ಬಾಂಧವರಿಗೆ ಹಾಗೂ ಆತ್ಮೀಯ ಶ್ರೋತೃಗಳಿಗೆ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರಗಳು. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಕಲೇಶಪುರ ತಾಲೂಕು ದೋಣಿಗಾಲಿನಲ್ಲಿರುವ ಸಂಬಾರ ಮಂಡಳಿಯ ಏಲಕ್ಕಿ ಸಂಶೋಧನಾ ಕೇಂದ್ರದ ಕಾರ್ಯಚಟುವಟಿಕೆಗಳ ಕುರಿತು ಅಲ್ಲಿನ ಮುಖ್ಯಸ್ಥರಾದ ಡಾ ಬಿಎ ವಾದಿರಾಜ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಿಸುವವರು ಅರಕಲಗೂಡು ವಿ ಮಧುಸೂದನ್. ಮೊದಲಿಗೆ ಜಾಹೀರಾತು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ನಮ್ಮ ಹಾಸನ ಜಿಲ್ಲೆಯ ಸಕಲೇಶಪುರದ ದೋಣಿಗಾಲಿನ ಸಮೀಪದಲ್ಲಿ ಸಾಂಬಾರು ಮಂಡಳಿಯ ಏಲಕ್ಕಿ ಸಂಶೋಧನಾ ಸಂಸ್ಥೆ ಕಳೆದ ಅನೇಕ ವರ್ಷಗಳಿಂದ ಇಲ್ಲಿ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದೆ. ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದೆ. ಏನೆಲ್ಲ ಕೆಲಸವನ್ನ ಮಾಡ್ತಾ ಇದೆ, ನಮ್ಮ ಭಾಗದ ರೈತರಿಗೆ ಹೇಗೆ ಇದು ನೆರವಾಗುತ್ತೆ ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಕೇಂದ್ರ ಸರ್ಕಾರದ ಸಾಂಬಾರು ಮಂಡಳಿಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಬಿಎ ವಾದಿರಾಜ್ ಅವರು. ವಾದಿರಾಜ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಏಲಕ್ಕಿ ಸಂಶೋಧನಾ ಸಂಸ್ಥೆ ಸಕಲೇಶಪುರ ತಾಲೂಕಿನ ದೋಣಿಗಾಲಿನ ಸಮೀಪದಲ್ಲಿ ಇದೆ. ಇಲ್ಲಿ ಅನೇಕ ವರ್ಷಗಳಿಂದ ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಬರ್ತಾ ಇದೆ. ಯಾವಾಗ ಇದು ಪ್ರಾರಂಭ ಆಯಿತು, ಯಾವ ಉದ್ದೇಶದಿಂದ ಇದು ಪ್ರಾರಂಭ ಆಯಿತು? ಈ ಒಂದು ಸಂಸ್ಥೆ ನಮ್ಮ ಸಾಂಬಾರ ಮಂಡಳಿ ಭಾರತ ಸರ್ಕಾರ ಅದರ ಒಂದು ಅಂಗ. ಮೊದಲು ನಮ್ಮ ಕಾರ್ಡಮಮ್ ಬೋರ್ಡ್ ಅಂತ ಇತ್ತು, ನಂತರ ಪಾರ್ಲಿಮೆಂಟ್ ಆ್ಯಕ್ಟ್ ಪ್ರಕಾರ ಅದು ಸ್ಪೈಸಸ್ ಬೋರ್ಡ್ ಅಂತ ಆಯಿತು. ನಂತರ ನಮ್ಮ ಸ್ಪೈಸಸ್ ಬೋರ್ಡಲ್ಲಿ 3 ಪ್ರಮುಖವಾದ ವಿಂಗ್ಗಳಿದೆ, ಅಂದರೆ ವಿಭಾಗಗಳಿದೆ. ಅದರೊಳಗೆ ಪ್ರಮುಖವಾದದ್ದು ಸಂಶೋಧನೆ, ಅಭಿವೃದ್ಧಿ ಮತ್ತು ಮಾರುಕಟ್ಟೆ. ಆ ಸಂಶೋಧನೆಯಲ್ಲಿ ನಮ್ಮ ಏಲಕ್ಕಿನ ಈ ಪಾರ್ಲಿಮೆಂಟ್ ಆ್ಯಕ್ಟ್ ಪ್ರಕಾರ ಬರುತ್ತೆ. ಹಾಗಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ದೋಣಿಗಲ್ಲಿ ಭಾರತೀಯ ಏಲಕ್ಕಿ ಸಂಶೋಧನಾ ಕೇಂದ್ರ ಅಭಿವೃದ್ಧಿ ಆಯಿತು. ಇದಾಗಲೇ ಅಭಿವೃದ್ಧಿಯಾಗಿ 3.5 ಡಿಕೇಡ್ಸ್ ಆಯಿತು, ಅಂದರೆ 35 ವರ್ಷದ ಮೇಲೆ ಆಯಿತು. ಇದು ಇದರ ಮೂಲ ಉದ್ದೇಶ ಏನಪ್ಪ ಅಂದರೆ ಈ ಕರ್ನಾಟಕದ ಭಾಗದ ಸಾಂಬಾರ ಬೆಳೆಗಳ ಒಂದು ಅಭಿವೃದ್ಧಿ ಮತ್ತು ಆ ಸಾಂಬಾರ ಬೆಳೆಗಳ ಬೆಳೆಯುವಾಗ ಏನೇನು ಕೊರತೆಗಳು ಬರುತ್ತೆ ಅದಕ್ಕೆ ಬೇಕಾದಂಥ ಪರಿಹಾರಗಳನ್ನು ಕಂಡಿಡೋಕ್ಕೋಸ್ಕರ ಸಂಶೋಧನೆಗಳನ್ನ ಮಾಡೋ ದೃಷ್ಟಿಯಿಂದ ಈ ಒಂದು ಸಂಸ್ಥೆ ನಮ್ಮಲ್ಲಿ ಇದೆ. ಇದು ಇಲ್ಲಿ ಪ್ರಮುಖವಾಗಿ ನಾವು ನಮ್ಮ ಪಾರ್ಲಿಮೆಂಟ್ ಪ್ರಕಾರ ಏಲಕ್ಕಿಗೆ ಮಾತ್ರ ನಾವು ಅವಕಾಶ ಇದೆ, ಏಲಕ್ಕಿಗೆ ಸಂಶೋಧನೆ ಮಾಡಲಿಕ್ಕೆ ಮಾತ್ರ ಅವಕಾಶ ಇದೆ. ಆದರೆ 52 ವಿವಿಧ ಸಾಂಬಾರ ಬೆಳೆಗಳ ಮೇಲೆ ನಮ್ಮ ಹತೋಟಿ ಇದೆ. ಅದರ ಒಂದು ಮಾರುಕಟ್ಟೆ ಇರ್ಬೋದು, ಅದರ ಒಂದು ರಫ್ತು ಇರ್ಬೋದು, ಅದರ ಎಲ್ಲ ಒಂದು ಪ್ರತಿಯೊಂದು ನಮ್ಮ ಸಾಂಬಾರ ಮಂಡಳಿಯೇ ನೋಡ್ಕೊಳ್ಳುತ್ತೆ. ಅದು ಅಥವಾ ಅದರ ಒಂದು ಕ್ವಾಲಿಟಿ, ಅದ್ರ ಬಗ್ಗೆ ಎಲ್ಲ ನಮ್ಮಲ್ಲಿ ಮಾಡಲಿಕ್ಕೆ ಎಲ್ಲ ಅವಕಾಶಗಳು ಇದೆ. ಈ ಒಂದು ನಮ್ಮ ಭಾರತೀಯ ಏಲಕ್ಕಿ ಸಂಶೋಧನಾ ಕೇಂದ್ರದಲ್ಲಿ ಪ್ರಮುಖವಾಗಿ ನಾವು 5-6 ಪ್ರಮುಖ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಅದರ ಮೊದಲನೇ ಕಾರ್ಯಕ್ರಮ ಏನಪ್ಪಾ ಅಂದರೆ ಈ ಒಂದು ಸಾಂಬಾರ ಬೆಳೆಗಳು ಅದರೊಳಗೂ ಕೂಡ ಏಲಕ್ಕಿ ಮತ್ತು ಕಾಳುಮೆಣಸಲ್ಲಿ ಸಂಶೋಧನೆಗಳನ್ನ ಬೇರೆ ಬೇರೆ ವಿಭಾಗಗಳಲ್ಲಿ ಸಂಶೋಧನೆಗಳನ್ನ ಮಾಡ್ತೀವಿ. ಅದು ಪ್ರಮುಖವಾಗಿ ಕೃಷಿ ಕಾರ್ಯಕ್ರಮಗಳು, ಅಗ್ರಾನಮಿ ಮತ್ತು ಮಣ್ಣು ವಿಭಾಗದಿಂದ ಗಿಡಗಳನ್ನು ಯಾವ ಸಮಯದಲ್ಲಿ ಆಯ್ಕೆ ಮಾಡಬೇಕು, ಯಾವ ರೀತಿ ಗುಂಡಿ ತೆಗಿಬೇಕು, ಎಷ್ಟು ಮಟ್ಟದಲ್ಲಿ ಗುಂಡಿ ತೆಗಿಬೇಕು, ಯಾವ ಹಂತದಲ್ಲಿ ಗುಂಡಿ ತೆಗಿಬೇಕು, ಮತ್ತೆ ಯಾವ ಸಮಯದಲ್ಲಿ ಅದನ್ನ ಪ್ಲಾಂಟಿಂಗ್ ಮಾಡಬೇಕು, ಅದ್ರ ಬಗ್ಗೆ ನಾವು ಸಂಶೋಧನೆ ಮಾಡಿ ರೈತರುಗಳಿಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಅದೇ ರೀತಿ ಬೀಜಗಳನ್ನ ಯಾವ ರೀತಿ ನಾವು ತಯಾರು ಮಾಡಬೇಕು, ನರ್ಸರಿಗಳನ್ನ ಯಾವ ರೀತಿ ತಯಾರು ಮಾಡಬೇಕು, ಮತ್ತು ಯಾವ ಪ್ರಮಾಣದ ಗೊಬ್ಬರಗಳನ್ನ ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಯಾಕೆ ಹಾಕ್ಬೇಕು, ಇದ್ರ ಬಗ್ಗೆ ಇದನ್ನ ಸಂಶೋಧನೆಗಳು ಮಾಡಿ ನಾವು ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀವಿ. ಇತ್ತೀಚಿನ ದಿನಗಳಲ್ಲಿ ಸಂಶೋಧನೆಗೆ ನಮ್ಮ ಪ್ರಮುಖ ಅಂಶ ಏನಪ್ಪ ಅಂದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತ ದೇಶ ಉತ್ತಮವಾದಂತಹ ಸಾಂಬಾರ ಬೆಳೆಗಳನ್ನ ಬೆಳೆಯುವ ದೇಶ, ಮತ್ತು ಇವತ್ತು ಕೂಡ ನಾವು ಹೆಚ್ಚು ಸಾಂಬಾರ ಪದಾರ್ಥಗಳನ್ನ ಬೆಳೆಗಳನ್ನ ಬೆಳಿತೀವಿ, ಹೆಚ್ಚು ನಾವೇ ಅದನ್ನ ಉಪಯೋಗಿಸ್ತೀವಿ, ಮತ್ತು ಹೆಚ್ಚು ನಾವು ಅದನ್ನ ರಫ್ತು ಮಾಡ್ತೀವಿ. ಇಂಡಿಯಾ ಈಸ್ ದಿ ಹೈಯೆಸ್ಟ್ ಪ್ರೊಡ್ಯೂಸರ್ ಆಫ್ ಸ್ಪೈಸಸ್, ಕನ್ಸ್ಯೂಮರ್ ಆಫ್ ಸ್ಪೈಸಸ್ ಅಂಡ್ ಆಲ್ಸೋ ಎಕ್ಸ್ಪೋರ್ಟರ್ ಆಫ್ ಸ್ಪೈಸಸ್. ಆದರೆ ಇತ್ತೀಚಿನ ದಿನಗಳು ಏನಾಗ್ತದೆ ಅಂದರೆ, ನಮ್ಮಲ್ಲಿ ಈ ಒಂದು ಉತ್ಪಾದನೆ ಜಾಸ್ತಿ ಮಾಡಬೇಕು ಮತ್ತು ಹತ್ತು ಹಲವಾರು ಈ ಒಂದು ಹವಾಮಾನ ಬದಲಾವಣೆಗಳಿಂದ ನಾವು ಸಾಕಷ್ಟು ಈ ಕೆಮಿಕಲ್ನ ಜಾಸ್ತಿ ಉಪಯೋಗಿಸಿ ಈ ಪೆಸ್ಟಿಸೈಡ್ ರೆಸಿಡ್ಯೂ ಜಾಸ್ತಿ ಇರೋದ್ರಿಂದ ನಮ್ಮ ಹೊರದೇಶಕ್ಕೆ ಹೋಗುವಂಥ ನಮ್ಮ ಕಾಳುಮೆಣಸಾಗಲಿ ಏಲಕ್ಕಿ ಆಗಲಿ ನಮಗದು ವಾಪಸ್ ಬರ್ತಾ ಇದೆ. ಅದನ್ನು ನಾವು ತಡೆಗಟ್ಟೋ ದೃಷ್ಟಿಯಿಂದ ಒಂದು 4-5 ವರ್ಷಗಳಿಂದ ನಾವು ನಮ್ಮ ಸಮರ ಮಂಡಳಿಗಳಲ್ಲಿ, ಅದು ಕೇರಳ ಆಗ್ಬೋದು, ಕರ್ನಾಟಕ ಆಗ್ಬೋದು, ತಮಿಳ್ನಾಡು ಆಗ್ಬೋದು, ಸಾಕಷ್ಟು ಮಾಸ್ ಕ್ಯಾಂಪೇನ್ ಮಾಡಿ ಈ ಪೆಸ್ಟಿಸೈಡ್ಗಳನ್ನ ಕಡಿಮೆ ಮಾಡಬೇಕು. ಆ ದೃಷ್ಟಿಯಿಂದ ನಾವು 10 ಹಲವಾರು ಸಂಶೋಧನೆಗಳನ್ನ ಮಾಡಿ ಈಗ ನಾವು ಹಿಂದೆ ಕೇರಳದಲ್ಲಿ ಏಲಕ್ಕಿಗೆ ಸುಮಾರು 24 ರೌಂಡ್ ಸ್ಪ್ರೇ ಮಾಡ್ತಾ ಇದ್ರು, ಈಗ ನಾವು ಅದನ್ನ 10-12 ರೌಂಡ್ಗೆ ತಂದಿದ್ದೀವಿ. ಇದೊಂದು. ಎರಡನೇದೇನಪ್ಪ ಅಂದ್ರೆ, ನಮ್ಮ ಹೊರದೇಶಗಳಿಗೆ ಬೇಕಾದಂತ ಒಂದು ವಸ್ತುಗಳನ್ನ ಕೊಡಬೇಕು ಅಂದ್ರೆ ಆ ದೇಶದಲ್ಲಿ ಏನಿರುತ್ತೋ ನಿಯಮ ಅದಕ್ಕೆ ಫಾಲೋ ಮಾಡಬೇಕು. ಹಾಗಾಗಿ ನಮ್ಮಲ್ಲಿ ಉಪಯೋಗಿಸುವಂತ ಕೆಲವು ಕೀಟನಾಶಕಗಳನ್ನೆಲ್ಲ ಮತ್ತು ರೋಗನಾಶಗಳನ್ನೆಲ್ಲ ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಬ್ಯಾನ್ ಮಾಡಿಬಿಟ್ಟಿದೆ. ಯಾಕೆಂದ್ರೆ ಅದನ್ನ ನಾವು ಉಪಯೋಗಿಸೋ ಪಕ್ಷದಲ್ಲಿ ನಾವು ಹೊರದೇಶ ನಾವು ಕಳ್ಸೋಕ್ಕಾಗಲ್ಲ. ಹಾಗಾಗಿ ಈಗ ನಮ್ಮ ಸಂಸ್ಥೆಗಳಲ್ಲಿ ಈಗ ಬೇರೆ ಬೇರೆ ನ್ಯೂ ಜನರೇಷನ್ ಮಾಲಿಕ್ಯೂಲ್ಸ್ ಬರ್ತಾ ಇದೆ. ಈಗ ಕೀಟ ನಿಯಂತ್ರಣ ಮಾಡಲಿಕ್ಕಾಗಲಿ ಅಥವಾ ರೋಗ ನಿಯಂತ್ರಣ ಮಾಡಲಿಕ್ಕೋಸ್ಕರ ನಮ್ಮ ಬೇರೆ ಬೇರೆ ವಿವಿಧವಾದಂಥ ವಿವಿಧ ಕೆಮಿಕಲ್ಸ್ ಬರ್ತಾ ಇದೆ. ಅದ್ರ ಬಗ್ಗೆ ಕೂಡ ನಾವು ಸಂಶೋಧನೆ ಮಾಡಿ ಯಾವುದು ಉತ್ತಮವಾದಂಥ ವಸ್ತುಗಳು ಅದನ್ನ ನಾವು ನಮ್ಮ ಬೋರ್ಡ್ ಮುಖಾಂತರ ಸರ್ಕಾರಕ್ಕೆ ಕೇಳಿ ಅದನ್ನ ಅಪ್ರೂವಲ್ ಕೊಡಿಸಿ ಅದನ್ನ ಮಾರುಕಟ್ಟೆಗೆ ಬರಲಿಕ್ಕೆ ನಾವು ಆ ಒಂದು ನಿಟ್ಟಿನಲ್ಲಿ ಕೂಡ ನಾವು ಸಂಶೋಧನೆ ಇಲ್ಲಿ ನಡೀತಾ ಇದೆ. ಇದು ಪ್ರಮುಖವಾದಂಥ ಸಂಶೋಧನೆ. ನಮ್ಮ ಕೃಷಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಆಗ್ಬೋದು ಮತ್ತು ಕೀಟ ಮತ್ತು ರೋಗಗಳನ್ನ ಹತೋಟಿ ಮಾಡೋ ದೃಷ್ಟಿಯಿಂದ ಆಗುವಂತಹ ಕಾರ್ಯಕ್ರಮಗಳ ಬಗ್ಗೆ ನಾವು ಮಾಡ್ತೇವೆ. ಸಂಶೋಧನೆ ವಿಷಯಕ್ಕೆ ಬಂದಾಗ ತಳಿಗಳು ಬಹಳ ಮುಖ್ಯ. ತಳಿಗಳಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಸಂಶೋಧನೆಗಳು ಇಲ್ಲಿ ಆಗಿದ್ದಾವೆ. ಬಹಳ ವಿಶೇಷವಾಗಿ ಏಲಕ್ಕಿ ತಳಿಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಹೊಸ ಹೊಸ ತಳಿಗಳನ್ನ ಇಲ್ಲಿ ಸಂಶೋಧನೆಯನ್ನ ಮಾಡಲಾಗಿದೆ, ಅದರ ಅನುಕೂಲಗಳು ಏನು, ಅದರ ಬಗ್ಗೆ ತಿಳಿಸ್ಕೊಡಿ. ಇದು ಎರಡನೇ ನಮ್ಮ ಪ್ರಮುಖ ಉದ್ದೇಶ. ಮೊದಲನೇ ಉದ್ದೇಶ ನಾನು ಆಗಲೇ ಹೇಳಿದೆ. ಎರಡನೇ ಉದ್ದೇಶದಲ್ಲಿ ನಾವು ರೈತರಿಗೆ ನಾವು ಹೇಳ್ಬೋದು ಏಲಕ್ಕಿ ಬೆಳೀರಿ ಬೆಳೀರಿ ಅಂತ ಹೇಳ್ಬೋದು. ಆದರೆ ಬೆಳೆಯಲಿಕ್ಕೆ ಅವರಿಗೆ ಬೇಕಾದಂತ ಒಂದು ಗಿಡಗಳು ಬೇಕು, ಉತ್ತಮವಾದಂಥ ತಳಿಗಳು ಬೇಕು. ಅದ್ರ ಬಗ್ಗೆ ಕೂಡ ನಾವಲ್ಲಿ ನಮ್ಮ ಸಾಂಬಾರ ಮಂಡಳಿ ವರ್ಷ ವರ್ಷ ನಾವು ಉತ್ತಮವಾದಂಥ ಏಲಕ್ಕಿ ಬೀಜಗಳನ್ನ ತಯಾರು ಮಾಡ್ತೀವಿ. ನಮ್ಮಲ್ಲಿ ಸಾಂಬಾರ ಮಂಡಳಿಯಲ್ಲಿ ಒಟ್ಟು 5 ಬೇರೆ ಬೇರೆ ಭಾಗಗಳಲ್ಲಿ ನರ್ಸರಿಗಳಿದೆ. ಅಲ್ಲಿ ಲಕ್ಷಾಂತರ ಸಸಿಗಳನ್ನ ಮಾಡ್ತೀವಿ ರೈತರ ದೃಷ್ಟಿಯಿಂದ ಅವರಿಗೆ ಮತ್ತು ಉಪಯುಕ್ತ ಬೆಳೆಗಾರರುಗಳಿಗೆ ಅವಶ್ಯಕ ಉಳ್ಳ ಬೆಳೆಗಾರರುಗಳನ್ನ ಮತ್ತೆ ಬರ್ತಾರೆ ಸರ್ ಬೀಜ ಬೇಕು ಅಂತ. ಹಾಗಾಗಿ ಬೀಜ ಉತ್ಪಾದನೆಯನ್ನು ನಾವಿಲ್ಲಿ ಮಾಡಿ ಅದಕ್ಕೆ ಉಪಚಾರ ಮಾಡಿ, ನಿಮಗೆಲ್ಲ ಗೊತ್ತಿರಬಹುದು ಏಲಕ್ಕಿಗೆ ಬೀಜ ಉಪಚಾರ ಮಾಡದೇ ಹೋದರೆ ನಮಗೆ ಮೊಳಕೆ ಪ್ರಮಾಣ ಕಡಿಮೆ ಆಗುತ್ತೆ ಮತ್ತು ಮೊಳಕೆ ಬರುವಂಥ ಸಮಯ ಕೂಡ ಬೇರೆ ಬೇರೆ ಆಗಿ ಒಳ್ಳೆ ರೀತಿಯಲ್ಲಿ ನಮಗೆ ಒಂದು ನರ್ಸರಿಯಲ್ಲಿ ಫಲ ಸಿಗಲ್ಲ. ಆ ದೃಷ್ಟಿಯಿಂದ ನಾವು ಆಸಿಡ್ ಟ್ರೀಟ್ಮೆಂಟ್ ಮಾಡೋದು ಭಾಳ ಮುಖ್ಯ ಆಗುತ್ತೆ. ಅದನ್ನು ನಮ್ಮ ಸಂಸ್ಥೆಯನ್ನು ನಾವು ಮಾಡಿಕೊಡ್ತೀವಿ. ಆಸಿಡ್ ಸೀಡ್ಸ್ನ ನಾವು ಬೆಳೆಗಾರರುಗಳಿಗಾಗಲಿ ಮತ್ತು ನಮ್ಮ ಎಲ್ಲ ನರ್ಸರಿಗಳಿಗೆ ನಾವು ಕೊಡ್ತೀವಿ. ನಮ್ಮಲ್ಲಿ ಇನ್ನೊಂದು ಸ್ಕೀಮ್ ಇದೆ, ಸರ್ಟಿಫೈಡ್ ನರ್ಸರಿ ಸ್ಕೀಮ್ ಅಂತ. ಬೆಳೆಗಾರರುಗಳೇ ನರ್ಸರಿಗಳನ್ನ ಏಲಕ್ಕಿ ನರ್ಸರಿಗಳನ್ನ ಮಾಡಬಹುದು. ಅವರಿಗೆ ನಾವು ಒಂದು ಅನುದಾನ ಅಂತ ಪ್ರೋತ್ಸಾಹ ಧನ ಅಂತ ನಾವು 2 ರೂಪಾಯಿ ಒಂದು ಗಿಡ ಮಾಡಿದರೆ ಅವ್ರು ಕೊಡುವಂಥ ಒಂದು ಇದೆ. ಅವರು ಕೂಡ ನಮ್ಮ ಸಂಸ್ಥೆಯಿಂದ ಬೀಜಗಳನ್ನು ತೊಗೊಂಡೋಗಿ ಅಲ್ಲಿ ಅವರು ಸಸ್ಯ ಮಾಡುವಂಥ ಒಂದು ಅವಕಾಶ ಇದೆ. ಇಲ್ಲಿ ನಾವು ಪ್ರಮುಖವಾಗಿ ನೀವು ತಳಿಗಳ ಬಗ್ಗೆ ನೋಡಿದಾಗ ನಮ್ಮ ಭಾಗಕ್ಕೆ ಪ್ರಮುಖವಾಗಿ ಉತ್ತಮವಾಗಿ ಬರುವಂಥದ್ದು ನಮ್ಮ ಮಲ್ಬಾರ್ ತಳಿ. ಅದರಲ್ಲೂ ಕೂಡ ನಾವು SKP 14 ಅಂತ, ICRA 3 ಅಂತ ಸುಮಾರು ಒಂದು 3 ದಶಕಗಳಿಂದ ನಾವು ಅದನ್ನ ಬೆಳೀತಾ ಇದ್ದೀವಿ. ಅದು ನಮ್ಮ ಯಾವುದೇ ಭಾಗದಲ್ಲಿ ನಮ್ಮ ಕರ್ನಾಟಕದ ವಿರಾಜಪಟ್ಟಣ ಹಿಡಿದು ನಮ್ಮ ಸಿರಸಿಯ ಸಿದ್ದಾಪುರವರೆಗೂ ಎಲ್ಲ ಕಡೆ ಕೂಡ ಈ SKP 14 ತುಂಬ ಚೆನ್ನಾಗಿ ಬರುತ್ತೆ. ಅದು ಒಂದು ಪ್ರಮುಖವಾದಂಥ ನಮ್ಮ ತಳಿ. ಅದರ ಜೊತೆಯಲ್ಲಿ ಕೂಡ ಈಗ ನಾವು ICRA 5 ಅಂತ ಒಂದು ತಯಾರು ಮಾಡಿದ್ದೀವಿ. ಅದಲ್ಲದೆ ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಹೈಬ್ರಿಡ್ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ವಿ, ಈಗಾಗಲೇ ಅದರ ಫಲಿತಾಂಶ ಕೂಡ ಬರ್ತಾ ಇದೆ. ಮತ್ತು ಅದಲ್ಲದೆ ನಮ್ಮ ಕೇರಳದ ತಳಿಗಳಾದಂಥ ನೆಲ್ಲಾಣಿ ಗ್ರೀನ್ ಗೋಲ್ಡ್ ಅದನ್ನು ಕೂಡ ನಾವು ಇಲ್ಲಿ ಬೆಳೀಲಿಕ್ಕೆ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಹಾಗಾಗಿ ನಾವು ಏಲಕ್ಕಿಗೆ ಪ್ರಮುಖವಾಗಿ ಕೊಡ್ತಾ ಇರೋದು ಕಡಿಮೆ ಖರ್ಚಲ್ಲಿ ಉತ್ತಮವಾಗಿ ಇಳುವರಿ ಕೊಡುವಂಥ ಉತ್ತಮ ಗುಣಮಟ್ಟದ ಏಲಕ್ಕಿ ಕೊಡುವಂಥ ನಿಟ್ಟಿನಲ್ಲಿ ಅಂಥ ತಳಿಗಳನ್ನು ನಾವು ಇಲ್ಲಿ ರೈತರುಗಳಿಗೆ ಅಭಿವೃದ್ಧಿಪಡಿಸಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅದನ್ನ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಸಂಶೋಧನೆ ಅಷ್ಟೇ ಮುಖ್ಯ ಅಲ್ಲ, ಏನು ಸಂಶೋಧನೆಯನ್ನು ಮಾಡಿರ್ತೀವೋ ಅದನ್ನು ರೈತರಿಗೆ ತಲುಪಿಸ್ತಕ್ಕಂಥದ್ದು ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ತಂತ್ರಜ್ಞಾನ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಸಂಸ್ಥೆ ಏನೆಲ್ಲ ಕೆಲಸವನ್ನು ಮಾಡ್ತಾ ಇದೆ? ಇದು ಒಂದು ಪ್ರಮುಖವಾದಂಥ ಪ್ರಶ್ನೆ. ಯಾಕಂದರೆ ನಾವೇನೇ ಸಂಶೋಧನೆ ಮಾಡಿಕೊಂಡು ನಾವು ನಮ್ಮಲ್ಲೇ ಇಟ್ಕೊಂಡ್ರೆ ಅದು ಪ್ರಯೋಜನ ಆಗಲ್ಲ. ಅದು ಹತ್ತಾರು ಬೆಳೆಗಾರರಿಗೆ ಅದನ್ನ ತಿಳಿಬೇಕು. ಎಲ್ಲ ಸಮಯದಲ್ಲೂ ಕೂಡ ಎಲ್ಲ ರೈತರುಗಳು ಕೂಡ ಅವರವರ ತೋಟಗಳಲ್ಲಿ ಹತ್ತು ಹಲವಾರು ತೊಂದರೆಗಳು ಇರ್ತದೆ. ಆಮೇಲೆ ಅದಕ್ಕೇನು ಪರಿಹಾರಗಳು ಅವರಿಗೆ ಗೊತ್ತಿರಲ್ಲ. ಅಂಥ ಸಮಯದಲ್ಲಿ ಅವರು ಎಲ್ಲ ಸಮಯಕ್ಕೂ ನಮ್ಮ ಸಂಸ್ಥೆಗೆ ಬರಲಿಕ್ಕೆ ಆಗಲ್ಲ. ಈಗೆಲ್ಲ ಮಾಸ್ ಮೀಡಿಯಾಗಳಿದೆ, ಮೊಬೈಲ್ ಇದೆ, ಅದರಿಂದ ಈಗ ವಾಟ್ಸಾಪ್ ಮುಖಾಂತರ ಆಗಲಿ ಅಥವಾ ಫೋನ್ ಮುಖಾಂತರ ಕೆಲವು ಮಾಹಿತಿಗಳನ್ನ ತಿಳ್ಕೊತಾರೆ. ಆದರೂ ಕೂಡ ಈ ಒಂದು ಬರೀ ಕೇಳಿ ಕೇಳಿ ಮಾಡೋಕ್ಕಿಂತ ಹೆಚ್ಚಾಗಿ ನೋಡಿ ಮಾಡೋದು ಭಾಳ ಅನುಕೂಲ ಆಗುತ್ತೆ. ಹಾಗಾಗಿ ಅದನ್ನು ನಾವು ಇಟ್ಕೊಂಡು ನಾವು ನಮ್ಮ ಸಂಸ್ಥೆಯಿಂದ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮ ಹಾಕೊಂಡಿದ್ವು. ಈಗಾಗಲೇ ಒಂದು 15 ವರ್ಷದಿಂದ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದೇನಪ್ಪ ಅಂದರೆ ಸ್ಪೈಸ್ ಕ್ಲಿನಿಕ್ ಅಂತ. ನಾವೇನು ಮಾಡ್ತೀವಿ, ತಿಂಗಳಿಗೆ ಒಂದು ಸತಿ ಅಥವಾ ತಿಂಗಳಿಗೆ 2 ಸತಿ ಬೇರೆ ಬೇರೆ ಭಾಗದಲ್ಲಿ ಇರುವಂತಹ ಏನೇನು ತೊಂದರೆಗಳಿದೆ ಅದನ್ನ ನಾವು ಮಾಹಿತಿಯಿಂದ ಕಲೆ ಹಾಕಿ ರೈತ ತೋಟಗಳಿಗೆ ನಮ್ಮ ವಿಜ್ಞಾನಿಗಳ ತಂಡ ಅಲ್ಲಿ ಹೋಗುತ್ತೆ. ಅಲ್ಲಿ ಹೋಗಿ ಅಲ್ಲಿರುವಂತ ಏನೇನು ತೊಂದರೆಗಳಿದೆ ಅಥವಾ ಏನೇನು ಒಳ್ಳೆ ಅಂಶಗಳಿದೆ ಎರಡನ್ನೂ ಕೂಡ ನಾವು ಅಲ್ಲಿ ಅಧ್ಯಯನ ಮಾಡಿ ಬೆಳಗ್ಗೆ ಎಲ್ಲ ನಾವು ತೋಟಗಳ ವೀಕ್ಷಣೆ ಮಾಡಿ ಸಂಜೆ ಸಮಯದಲ್ಲಿ ಅಲ್ಲಿ ಇರುವಂತಹ ಬೆಳೆಗಾರನ ಸೇರಿಸಿ ಮುಖಾಮುಖಿ ಅವ್ರ ಚರ್ಚೆ ಮಾಡಿ ನಾವು ಇವತ್ತೇನು ಅಲ್ಲಿ ಏನೇನು ತೊಂದರೆಗಳು ಕಂಡು ಅದು ಏನೇನು ಉತ್ತಮವಾದ ಗುಣಗಳನ್ನ ಕಂಡು ಅದ್ರ ಬಗ್ಗೆ ಚರ್ಚೆ ಮಾಡಿ ಇದನ್ನು ಯಾವ ರೀತಿ ಮುಂದೆ ಉತ್ತಮವಾದಂಥ ಅಂಶಗಳಿದ್ರೆ ಅದನ್ನ ಯಾವ ರೀತಿ ಮುಂದೆ ತೊಗೊಳ್ಬೇಕು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಏನಾದ್ರು ತೊಂದರೆಗಳಿದ್ರೆ ಅದಕ್ಕೆ ಏನೇನು ಪರ್ಯಾಯಗಳು ನಾವು ಮಾಡಬೇಕು ಅದನ್ನ ಹೇಗೆ ಮಾಡಬೇಕು ಅದರೂ ಕೂಡ ನಾವು ಅವರಿಗೆ ಆ ಒಂದು ಮೊಬೈಲ್ ಸ್ಪೇಸ್ ಕ್ಲಿನಿಕಲ್ಲಿ ನಾವು ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಅದನ್ನು ಮಾಡ್ತೀವಿ. ಸಾಮಾನ್ಯವಾಗಿ ಇದರಿಂದ ತುಂಬ ಬೆಳೆಗಾರರಿಗೆ ಅನುಕೂಲ ಆಗ್ತಾ ಇದೆ. ಯಾಕೆಂದರೆ ಯಾವತ್ತು ಕೂಡ ಎಲ್ಲ ಬೆಳೆಗಾರರು ನಮ್ಮ ದೋಣಿಗಳಲ್ಲಿ ಬರಲಿಕ್ಕಾಗಲ್ಲ ಕಾರಣ ಅಂತ. ಬಟ್ ನಾವೇ ಹಾಗಾಗಿ ನಮ್ಮ ವಿಜ್ಞಾನಿಗಳ ನಡೆ ರೈತರ ಕಡೆ ಅಂತ ನಾವು ಆ ದೃಷ್ಟಿಯಿಂದ ನಾವು ಅಲ್ಲಿಗೆ ಹೋಗಿ ಈ ಒಂದು ಈ ಕಾರ್ಯಕ್ರಮ ಮಾಡ್ತೀವಿ. ಇದಕ್ಕೆ ಉತ್ತಮವಾದಂಥ ಒಂದು ಸ್ಪಂದನೆ ನಮಗೆ ಸಿಗ್ತಾ ಇದೆ. ಇದೊಂದು ಕಾರ್ಯಕ್ರಮ. ಎರಡನೇದಾಗಿ ನಾವು ಕ್ವಾಲಿಟಿ ಇಂಪ್ರೂವ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಬೇರೆ ಬೇರೆ ವಿಲೇಜ್ಗಳಲ್ಲಿ ನಮ್ಮ ಸಂಶೋಧನಾ ಸಂಸ್ಥೆ ಮತ್ತು ಅಭಿವೃದ್ಧಿ ವಿಭಾಗ ಎರಡು ಒಟ್ಟಿಗೆ ಸೇರಿಕೊಂಡು ಬೇರೆ ಬೇರೆ ಬೆಳೆಗಳಿಗೆ ಅದರೊಳಗೂ ಪ್ರಮುಖವಾಗಿ ಸಾಂಬಾರು ಬೆಳೆಗಳಿಗೆ ಕ್ವಾಲಿಟಿನ ಯಾವ ರೀತಿ ಅಭಿವೃದ್ಧಿ ಮಾಡೋದು, ಯಾವ ರೀತಿ ನಮಗೆ ಕಟಾವು ಮತ್ತು ಕಟಾವು ನಂತರ ಏನೇನು ಮಾಡಬೇಕು, ಮತ್ತು ಯಾವ ರೀತಿ ನಾವು ಅದನ್ನು ಶೇಖರಣೆ ಮಾಡಬೇಕು, ಯಾವ ರೀತಿ ನಾವು ಮಾರ್ಕೆಟ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ನಾವು ರೈತರ ಬೇರೆ ಬೇರೆ ಭಾಗದ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಒಂದು ಕ್ವಾಲಿಟಿ ಇಂಪ್ರೂವ್ಮೆಂಟ್ ಟ್ರೈನ್ ಪ್ರೋಗ್ರಾಮ್ ಅಂತ ಅದನ್ನ ನಾವು ಮಾಡ್ತೀವಿ. ಇದು ಎರಡನೇ ಕಾರ್ಯಕ್ರಮ. ಮೂರನೇ ಕಾರ್ಯಕ್ರಮ ಬಂದರೆ ಬರೀ ನಾವು ಬೆಳೆ ಬೆಳೆದ್ಬಿಟ್ರೆ ಪ್ರಯೋಜನ ಆಗಲ್ಲ, ಅದು ಮಾರುಕಟ್ಟೆ ಆಗಬೇಕು. ಆ ಮಾರುಕಟ್ಟೆ ಮಾಡೋರು ಯಾರಪ್ಪ ಅಂದರೆ ಟ್ರೇಡರ್ಸ್ ಆಗಲಿ ಅಥವಾ ಎಕ್ಸ್ಪೋರ್ಟ್ ಮಾಡುವಂಥವ್ರು, ಅವ್ರನ್ನೂ ಕೂಡ ನಾವು ನಮ್ಮ ಸಂಸ್ಥೆಗೆ ಕರೆಸಿ ಈ ಬಯರ್ ಸೆಲ್ಲರ್ ಮೀಟಿಂಗ್ ಅಂತ ಅದು ಕೂಡ ನಾವು ಮಾಡ್ತೀವಿ. ಅಂದರೆ ಅಲ್ಲಿ ಬೆಳೆಗಾರರು ಬರ್ತಾರೆ, ಜೊತೆಯಲ್ಲಿ ನಮಗೆ ಖರೀದಾರರು ಬರ್ತಾರೆ, ಅವರಿಬ್ಬರ ಮುಂದೆ ನಾವು ಚರ್ಚೆ ಮಾಡಿಸಿ ಅವರಿಬ್ಬರಿಗೆ ಲಿಂಕ್ಸ್ ಕೊಟ್ಟು ಆ ಒಂದು ಮುಖಾಂತರ ಕೂಡ ನಾವು ಒಂದು ಕಾರ್ಯಕ್ರಮಗಳನ್ನ ನಾವು ಬಯರ್ ಸೆಲ್ಲರ್ ಮೀಟ್ ಅಂತ ಮಾಡ್ತೀವಿ. ನಂತರ ಪ್ರಮುಖವಾದ ಏನಪ್ಪ ಅಂದರೆ ನಿಮಗೆಲ್ಲ ಗೊತ್ತಿರಬಹುದು, ಇದುವರೆಗೂ ನಾವು ರಾಸಾಯನಿಕವನ್ನು ಜಾಸ್ತಿ ನಮ್ಮ ಸಾಂಬಾರು ಬೆಳೆಗಳಿಗೆ ಉಪಯೋಗಿಸಿ ನಮ್ಮ ಆವಾಗ ಉದ್ದೇಶ ಒಂದಿತ್ತು, ಉತ್ಪಾದನೆ ಜಾಸ್ತಿ ಮಾಡಬೇಕು. ಆದರೆ ಉತ್ಪಾದನೆ ಜಾಸ್ತಿ ಮಾಡೋ ಒಂದು ಉದ್ದೇಶದ ನಾವು ಮಾಡಿ ಮಾಡಿ ಈಗೇನಾಗಿದೆ ಅಂದರೆ ಉತ್ಪಾದನೆ ಕೂಡ ಕಡಿಮೆ ಆಗ್ತಾ ಬಂದಿದೆ, ಮತ್ತು ಗುಣಮಟ್ಟದ ನಮಗೆ ಉತ್ಪಾದನೆ ಬರ್ತಾ ಇಲ್ಲ. ಅದು ಏಲಕ್ಕಿ ಆಗ್ಬೋದು ಅಥವಾ ಕಾಳುಮೆಣಸು ಆಗ್ಬೋದು, ಶುಂಠಿ ಆಗ್ಬೋದು ಅಥವಾ ಇನ್ನು ಯಾವುದೇ ಪದಾರ್ಥಗಳು ಅರಿಶಿನ ಆಗ್ಬೋದು. ಆ ದೃಷ್ಟಿಯಿಂದ ನಾವು ಈಗ ನಮ್ಮ ಭಾರತ ದೇಶಕ್ಕಾಗಲಿ ಅಥವಾ ಹೊರದೇಶಕ್ಕೆ ಏನು ಬೇಕು ಅಂದರೆ ನಮಗೆ 100% ಸಾವಯವ ಕೃಷಿ ವಸ್ತುಗಳು ಬೇಡ, ಅದು 100% ಕೆಮಿಕಲ್ಲು ಬೇಡ, ಇದರ ಮಧ್ಯೆ ಬೇಕು. ಒಬ್ಬ ಎಕ್ಸ್ಪೋರ್ಟರ್ನ ಕೇಳಿದಾಗ ಅವ್ನಿಗೆ ಬೇಕಾದದ್ದು IPM ಗ್ರೇಡ್ ಕೊಡಿ ಅಂತ ಹೇಳ್ತೇನೆ, ನನಗೆ 10 ಟನ್ ಕಾಳುಮೆಣಸು IPM ಗ್ರೇಡ್ ಅಂತ ಕೊಡಿ. IPM ಅಂದರೆ ಏನಂದರೆ ಇಂಟಿಗ್ರೇಟೆಡ್ ಪೇಸ್ಟ್ ಮ್ಯಾನೇಜ್ಮೆಂಟ್, ನಮಗೆ ಕಡಿಮೆ ಪ್ರಮಾಣದ ಕೆಮಿಕಲ್ ಮತ್ತು ಅದ್ರ ಜೊತೆಯಲ್ಲಿ ಕೆಮಿಕಲ್ನ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೋಸ್ಕರ ಆ ಪ್ರಮಾಣದ ಆರ್ಗ್ಯಾನಿಕ್. ಅಂದರೆ ಈಗ ನೀವು ಒಂದು 5 ರೌಂಡ್ ನೀವು ಸ್ಪ್ರೇ ಮಾಡ್ತಾ ಇದ್ದರೆ ಒಂದು 2 ರೌಂಡ್ ಕೆಮಿಕಲ್ಲು, ಒಂದು 3 ರೌಂಡ್ ಆರ್ಗ್ಯಾನಿಕ್. ಈ ಒಂದು ದೃಷ್ಟಿ ನೋಡಿದಾಗ ನಮ್ಮ ಈ ಸಾಂಬಾರು ಬೆಳೆಯಲ್ಲಿ ಪ್ರಮುಖವಾಗಿ ರೋಗಗಳು ಮತ್ತು ಕೀಟಗಳು ಜಾಸ್ತಿ ಬರ್ತಾ ಇದೆ. ಕೀಟಗಳು ಬಂದರೆ ಅದನ್ನ ಹತೋಟಿ ಮಾಡೋಕ್ಕೆ ನಮಗೆ ಅಥವಾ ಹಲವಾರು ವಿಧಾನಗಳಿದೆ. ಆದರೆ ರೋಗ ಬಂದಾಗ ಪ್ಲಾಂಟೇಷನೇ ಹೊರಟೋಗುತ್ತೆ. ಆ ದೃಷ್ಟಿಯಿಂದ ನಮ್ಮಲ್ಲಿ ನಾವು ನೋಡಿದಾಗ ಜೈವಿಕ ಒಂದು ಕೃಷಿ ಭಾಳ ಪ್ರಮುಖ ಪಡುತ್ತೆ, ಅದರೊಳಗೆ ಕೂಡ ಕಾಳುಮೆಣಸಿಗೆ. ಹಾಗಾಗಿ ನಮ್ಮ ಜೈವಿಕ ವಸ್ತುಗಳಾದಂಥ ಟ್ರೈಕೋಡರ್ಮ, ಸೂಡಮಾನಸ್ ಅದನ್ನು ನಾವು ಇಲ್ಲೇ ಮಾಸ್ ಪಲ್ಟಿಫಿಕೇಶನ್ ನಮ್ಮ ಸಂಸ್ಥೆಯಲ್ಲಿ ಮಾಡಿ ಕಡಿಮೆ ರೇಟಲ್ಲಿ ಉತ್ತಮವಾದಂಥ ಫ್ರೆಶ್ ಮೆಟೀರಿಯಲ್ಗಳನ್ನ ನಾವು ಬೆಳೆಗಾರಿಗೆ ಕೊಡುವಂಥ ಒಂದು ವ್ಯವಸ್ಥೆ. ಇಲ್ಲಿ ಮಾಸ್ ಮಲ್ಟಿಫಿಕೇಶನ್ ಟ್ರೈಕೋಡರ್ಮ ಸೂಡಮಾನಸ್ ಅದು ಲಿಕ್ವಿಡ್ ಆಗ್ಬೋದು ಅಥವಾ ಅದು ಸಾಲಿಡ್ ಆಗ್ಬೋದು, ಅದನ್ನು ನಾವು ರೈತರುಗಳಿಗೆ ಕೊಡುವಂಥ ವ್ಯವಸ್ಥೆ ಕೂಡ ಇಲ್ಲಿದೆ. ಆಸಕ್ತಿ ಉಳ್ಳ ರೈತರು ಮೊದಲೇ ಬಂದು ನಮಗೆ ತಿಳಿಸಿ, ಯಾಕಂದ್ರೆ ನಾವಿಲ್ಲಿ ಮಾಡಿಡಲ್ಲ ಯಾವುದೇ ಕಾರಣಕ್ಕೂ. ನೀವು ಆರ್ಡರ್ ಕೊಟ್ಟರೆ ಅಥವಾ 15 ದಿವಸಗಳಿಗೆ ಅದನ್ನ ನಿಮಗೆ ಸಪ್ಲೈ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಇದರ ಉಪಯೋಗವನ್ನು ನಮ್ಮ ನೀವೆಲ್ಲ ಬೆಳೆಗಾರರು ಉಪಯೋಗಿಸ್ಕೋಬೇಕು. ಹಾಗಾಗಿ ಇದು ಪ್ರಮುಖವಾದಂಥ ನಮ್ಮ ಆಕ್ಟಿವಿಟೀಸ್. ಇದರ ಜೊತೆಗೆ ಇವತ್ತು ದೊಡ್ಡ ಸವಾಲಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಈ ಸಾಂಬಾರ ಪದಾರ್ಥಗಳ ಉತ್ಪಾದನೆಯಲ್ಲಿ ನೀವಾಗಲೇ ಹೇಳಿದಾಗೆ ಗುಣಮಟ್ಟವನ್ನು ಕಾಪಾಡದೇ ಇರತಕ್ಕಂಥದ್ದು. ಇದು ರೈತರ ಭಾಗ ಆದರೆ ಇವತ್ತು ಖರೀದಿದಾರರು ಮತ್ತು ರಫ್ತುದಾರರು ಕೂಡ ಅವರು ಕೂಡ ಗುಣಮಟ್ಟವನ್ನು ಕಾಪಾಡ್ತಾ ಇಲ್ಲ ಅನ್ನುವಂಥದ್ದು. ಯಾಕೆ ಗುಣಮಟ್ಟವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಏನು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ? ಪ್ರಮುಖವಾಗಿ ಈಗ ಬೆಳೆಗಾರರು ಮಾಡಿರೋ ತಪ್ಪೇನಪ್ಪ ಅಂದ್ರೆ, ಹೆಚ್ಚಿಗೆ ಒಂದು ಕೀಟನಾಶಕಗಳನ್ನ ರಾಸಾಯನಿಕಗಳನ್ನ ಕೀಟನಾಶಕಗಳು ಜಾಸ್ತಿ ಅದನ್ನ ಉಪಯೋಗಿಸ್ತಾರೆ. ಆಮೇಲೆ ಅದರ ಒಂದು ಪರಿಮಿತಿ ಅವರಿಗೆ ಗೊತ್ತಿಲ್ಲ, ಎಷ್ಟು ಪ್ರಮಾಣದಲ್ಲಿ ಯಾವಾಗ ಎಷ್ಟು ಬಿಡಿಸೋ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಸಾಕಷ್ಟು ಈಗ ಮಾಸ್ ಕ್ಯಾಂಪೇನ್ ಮಾಡ್ತಾ ಇದ್ವಿ, ಹೆಚ್ಚಿಗೆ ಕೆಮಿಕಲ್ನ ಉಪಯೋಗಿಸಬಾರದು, ಬೇರೆ ಬೇರೆ ದೇಶಕ್ಕೆ ಏನೇನು ಕೆಮಿಕಲ್ ಇಲ್ಲಿರುವಂತಹ ವಸ್ತುಗಳು ಬೇಕು ಅದ್ರ ಬಗ್ಗೆ ಕೂಡ ಮಾಹಿತಿ. ಯಾಕಂದ್ರೆ ಪ್ರತಿಯೊಂದು ಆಮದು ಮಾಡಿಕೊಳ್ಳುವಂತಹ ದೇಶಗಳು ಅವರೇ ಆದಂತಹ ಒಂದು ಗೈಡ್ಲೈನ್ಸ್ ಇದೆ, ಆ ಗೈಡ್ಲೈನ್ಸ್ ನಾವು ಫಾಲೋ ಮಾಡಬೇಕು, ಅವಾಗಲೇ ಅವ್ರು ತಗೊಳ್ಳೋದು. ಹಾಗಾಗಿ ಕೆಲವು ಈಗ ಜಪಾನಿಗೆ ಕೆಲವು ಕೆಮಿಕಲ್ ಇರುವಂತ ವೇಲಿಕೆ ಅಥವಾ ಕಾಳುಮೆಣಸು ಕೊಟ್ಟರೆ ಅವ್ರು ತೊಗೊಳೋದೇ ಇಲ್ಲ, ಆ ಕೆಮಿಕಲ್ ಇರಬಾರ್ದು ಅವರಿಗೆ. ಆಮೇಲೆ ಇನ್ನೊಂದು ಪ್ರಮಾಣ ಕೂಡ ಅಷ್ಟೇ, ಇಷ್ಟು ಪ್ರಮಾಣದಲ್ಲಿ ಇದ್ರ ಮಾತ್ರ ಅವ್ರು ತಗೋತಾರೆ ಅಂತ ರೆಸಿಡ್ಯೂ. ಹಾಗಾಗಿ ಅದ್ರ ಬಗ್ಗೆ ನಾವು ಮಾಸ್ ಕ್ಯಾಂಪೇನ್ ನಾವು ಮಾಡಿದ್ವಿ, ನಮ್ಮ ಕರ್ನಾಟಕದಲ್ಲೂ ಮಾಡಿದ್ವಿ, ಬೇರೆ ಭಾಗದಲ್ಲೂ ಕೂಡ ನಾವು ಮಾಡಿದ್ವಿ. ಹಾಗಾಗಿ ರೈತರ ಮಟ್ಟಿಗೆ ನಾವು ಏನೇನು ಮಾಡಬೇಕು ಅದ್ರ ಬಗ್ಗೆ ನಾವು ಮಾಹಿತಿ ಈಗ ಕೊಟ್ಟಿದ್ವಿ. ಆದರೆ ಟ್ರೇಡ್ಗಳಿಗೆ ಏನಂದ್ರೆ, ಪ್ರಮುಖವಾಗಿ ನಮ್ಮ ಪಾರ್ಲಿಮೆಂಟ್ ಆಕ್ಟ್ ಪ್ರಕಾರ ಯಾವುದೇ ಸಾಂಬಾರ ಪದಾರ್ಥಗಳು ಅದು ಹೋಲ್ ಆಗ್ಬೋದು, ಅಂದ್ರೆ ಈ ಕಾಳುಮೆಣಸು ಹೋಲ್ ಆಗ್ಬೋದು ಅಥವಾ ಕಾಳುಮೆಣಸಿನ ಪೌಡರ್ ಆಗ್ಬೋದು ಅಥವಾ ಕಾಳುಮೆಣಸಿನ ಬರುವಂತಹ ಬೇರೆ ಬೇರೆ ಉತ್ಪನ್ನಗಳು, ಕಾಡಮ್ ಆಯಿಲ್ ಆಗ್ಬೋದು, ಕಾಡಮ್ ಓಲ್ ರೈಸ್ ಆಗ್ಬೋದು, ಯಾವುದೇ ಒಂದು ವಸ್ತುಗಳನ್ನ ನಾವು ಮೌಲ್ಯವರ್ಧನ ಆಗಿರುವಂತಹ ವಸ್ತುಗಳು ಹೊರದೇಶಕ್ಕೆ ನಾವು ಕಳಿಸ್ಬೇಕು ಅಂದ್ರೆ ಪಾರ್ಲಿಮೆಂಟ್ ಆಕ್ಟ್ ಪ್ರಕಾರ ನಮ್ಮ ಕ್ವಾಲಿಟಿ ಲ್ಯಾಬ್ ಅಲ್ಲಿ ಅದಕ್ಕೆ ಸರ್ಟಿಫಿಕೇಶನ್ ಇರಲೇಬೇಕು, ಇಲ್ಲಾಂದ್ರೆ ಕನ್ಸೈನ್ಮೆಂಟ್ ಹೋಗಲ್ಲ. ಹಾಗಾಗಿ ಎಲ್ಲ ರಫ್ತು ಮಾಡುವಂಥವ್ರು ಇದರ ಒಂದು ಮಾಹಿತಿ ಇರಬೇಕು. ಯಾಕಂದ್ರೆ ಕೆಲಸದ ಮಾಹಿತಿ ಇಲ್ಲದೆ ಏನಂತಂದ್ರೆ ಕಳಿಸ್ಬಿಡ್ತಾರೆ ಮತ್ತು ಅದು ವಾಪಸ್ ಬರುತ್ತೆ. ಈ ಒಂದು ಹೊರದೇಶಕ್ಕೆ ಹೋಗಿ ವಾಪಸ್ ಬಂದ್ರೆ ಯಾರು ಕಳಿಸಿದ್ರು ಅವನಿಗೆ ಮಾತ್ರ ಅವಮಾನ ಅಲ್ಲ, ಇಡೀ ಭಾರತ ದೇಶಕ್ಕೆ ಅವಮಾನ. ಯಾಕಂದ್ರೆ ಪೇಪರ್ಗಳು ಬರೋದು ಭಾರತ ದೇಶದ ಕಾಳುಮೆಣಸು ವಾಪಸ್ ಬಂತು ಅಂತ ಆ ದೇಶಕ್ಕೆ. ಹಾಗಾಗಿ ಪಾರ್ಲಿಮೆಂಟ್ ಬಹಳ ಸ್ಟ್ರಿಕ್ಟ್ ಆಗಿ ಬಗ್ಗೆ, ಹಾಗಾಗಿ ನಮ್ಮ ಸಮಾರ ಮಂಡಳಿ ವತಿಯಿಂದ ಸುಮಾರು ಒಂದು 8 ಕ್ವಾಲಿಟಿ ಲ್ಯಾಬ್ಗಳನ್ನ ಈಗಾಗಲೇ ಮಾಡಿದ್ದಾರೆ. ಸೊ ಎಲ್ಲ ಕನ್ಸೈನ್ಮೆಂಟ್ಗಳು ಕ್ವಾಲಿಟಿ ಲ್ಯಾಬಲ್ಲಿ ಟೆಸ್ಟ್ ಮಾಡಿಸ್ಕೊಂಡೇ ಮುಂದಕ್ಕೆ ಹೋಗಬೇಕಾಗಿದೆ. ಹಾಗಾಗಿ ಈ ಒಂದು ಟ್ರೇಡರ್ಸ್ ಆಗಲಿ ಅಥವಾ ಎಕ್ಸ್ಪೋರ್ಟರ್ಗಳು ಇದ್ರ ಬಗ್ಗೆ ಒಂದು ಹೆಚ್ಚಿನ ಒಂದು ಗಮನ ಇದ್ರೆ ಬಹಳ ಒಳ್ಳೆಯದಂತ ನನ್ನ ಒಂದು ಅನಿಸಿಕೆ. ಇಲ್ಲಿ ಕೌಶಲ್ಯ ತರಬೇತಿಯನ್ನು ಕೂಡ ಕೊಡ್ತಾ ಇದ್ದೀರಾ, ಯಾರ್ಯಾರಿಗೆ ಕೌಶಲ್ಯ ತರಬೇತಿಯನ್ನ ಕೊಡ್ತಾ ಇದ್ದೀರಾ, ಇದರಿಂದ ಏನೇನು ಅನುಕೂಲಗಳು ಲಭಿಸುತ್ತೆ? ಇದು ಒಂದು ಪ್ರಮುಖವಾದ, ಯಾಕಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲ ಗೊತ್ತಿರಬಹುದು ನಮ್ಮ ಭಾರತ ದೇಶದ ಯಂಗ್ ಅಂದ್ರೆ ಸುಮಾರು 20-40 ವರ್ಷ ಇರುವಂತ ಜನಸಂಖ್ಯೆಗಳೇ ಜಾಸ್ತಿ ಇರೋದ್ರಿಂದ ಇವರಿಗೆ ಪ್ರಮುಖವಾಗಿ ಬೇಕಾಗಿರೋದು ಅವರ ಒಂದು ಕೌಶಲ್ಯವನ್ನು ಅಭಿವೃದ್ಧಿಗೊಳಿಸೋದು. ಆ ದೃಷ್ಟಿಯಿಂದ ನಿಮಗೆಲ್ಲ ಗೊತ್ತಿರುವುದು ಭಾರತ ಸರ್ಕಾರದ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನಾ ಅಂತ ಅಡಿಯಲ್ಲಿ ನಮ್ಮ ಸಾಂಬಾರ ಮಂಡಳಿ ಸಂಶೋಧನಾ ಕೇಂದ್ರ ಅದು ನೋಡಲ್ ಏಜೆನ್ಸಿ ಈ ಒಂದು ಸಾಂಬಾರ ಬೆಳೆಗಾರರಿಗೆ ವಿವಿಧವಾದ ಕೃಷಿ ಪದ್ಧತಿಗಳ ಬಗ್ಗೆ ಅದು ನರ್ಸರಿ ಆಗಬಹುದು ಅದು ಇಲಕ್ಕೆ ಕಟಾವು ಮಾಡೋದಾಗ್ಬೋದು ಇಲಕ್ಕಿನ ಒಣಸುವಂತ ವಿಧಾನ ಆಗ್ಬೋದು ಇಲಕ್ಕಿನ ಪ್ಯಾಕಿಂಗ್ ಮಾಡುವಂತ ವಿಧಾನ ಆಗ್ಬಹುದು ಮತ್ತೆ ಈ ಒಂದು ಸಾಂಬಾರ ಬೆಳೆಗಳಿಂದ ಬೇರೆ ಬೇರೆ ಮೌಲ್ಯವರ್ಧನೆಗಳನ್ನ ಯಾವ ರೀತಿ ಮಾಡಬೇಕು ಇದ್ರ ಬಗ್ಗೆ ಎಲ್ಲ ಅವರಿಗೆ ಒಂದು ಉತ್ತಮವಾದಂತಹ ಮಾಹಿತಿಯನ್ನ ಸುಮಾರು ಒಂದು 2-3 ದಿನ ನಾವು ವಿವಿಧ ಎಕ್ಸ್ಪರ್ಟ್ಗಳು ಅವರಿಗೆ ನಮ್ಮ ಸಂಸ್ಥೆಯಲ್ಲೇ ಟ್ರೈನಿಂಗ್ ಕೊಟ್ಟು ನಂತರ ಅವ್ರಿಗೊಂದು ಎಕ್ಸಾಮ್ ಮಾಡ್ತೀವಿ ಆಲ್ ಇಂಡಿಯಾ ಎಕ್ಸಾಮ್ಗೆ ಎಕ್ಸ್ಪರ್ಟ್ ಬಂದು ಅವ್ರನ್ನ ಈ 2 ವರ್ಷ ಏನ್ ತಿಳ್ಕೊಂಡ್ರು ಅಂತ ಮಾಡ್ಕೊಂಡು ಅದು ಕೂಡ ಗವರ್ಮೆಂಟ್ ಆಫ್ ಇಂಡಿಯಾಗೆ ಅದಕ್ಕೆ ಸ್ಕಿಲ್ ಕೌನ್ಸಿಲ್ ಮಿನಿಸ್ಟ್ರಿಗೆ ಅದು ಹೋಗುತ್ತೆ ಅದು ಅಲ್ಲಿಂದ ಅವ್ರಿಗೆ ಒಂದು ಗವರ್ಮೆಂಟ್ ಆಫ್ ಇಂಡಿಯಾದ ಸರ್ಟಿಫಿಕೇಟ್ ಬರುತ್ತೆ ಈಸ್ ಅ ಸರ್ಟಿಫೈಡ್ ಇನ್ ದಿಸ್ ಟ್ರೈನರ್ ಸರ್ಟಿಫೈಡ್ ಟ್ರೈನರ್ ಇನ್ ನರ್ಸರಿ ಅಥವಾ ಪ್ಯಾಕ್ ಹೌಸ್ ಪ್ಯಾಕಿಂಗ್ ಬಗ್ಗೆ ಆಗ್ಬೋದು ನರ್ಸರಿ ಮ್ಯಾನೇಜ್ಮೆಂಟ್ ವ್ಯಾಲ್ಯೂ ಅಡಿಷನ್ ಈ ತರ ಆ ತರ ಒಂದು 15 ವಿವಿಧವಾದಂತಹ ಅಂಶಗಳಿದೆ ಅದ್ರ ಬಗ್ಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ಈ ಕಳೆದ 2 ವರ್ಷಗಳಿಂದ ಸುಮಾರು ಒಂದು 200-250 ಯೂತ್ಗೆ ಅಂದರೆ ಟ್ರೈಬಲ್ ಯೂತ್ಗಳಾಗ್ಬೋದು ಅದು ಕೊಪ್ಪ ಭಾಗದಲ್ಲಿ ನಾವು ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಮಾಡೋದು ಅದೇ ರೀತಿ ಹಾಸನದಲ್ಲಿ ನಮ್ಮ ವಿದ್ಯಾರ್ಥಿಗಳು ಈಗ ಸೈನ್ಸ್ ಮತ್ತು ಆರ್ಟ್ಸ್ ಓದುವಂಥ ಸೈನ್ಸ್ ಮತ್ತು ಕಾಮರ್ಸ್ ಓದುವಂಥ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಟ್ಟು ಅವರಿಗೆಲ್ಲ ಸರ್ಟಿಫಿಕೇಟ್ ಆಗಲೇ ಯಾವಾಗೆಲ್ಲ ಬಂದಿದೆ. ಅದೇ ರೀತಿ ನಾವು ನಮ್ಮ ಈ ಕೃಷಿ ಕಾರ್ಮಿಕರು ಇರ್ತಾರೆ ಲೇಬರ್ಸ್ಗಳಿಗೆ ಅವರು ಕೂಡ ಒಂದು ಅವರು ಕೂಡ ಅವರ ಮಾಹಿತಿ ನಾವು ಈಗೆಲ್ಲ ಕೆಲವರು ಹಳೆ ಕೃಷಿಕರು ಕಾರ್ಮಿಕರು ಇದ್ದಾರೆ ಈಗ ಹೊಸ ಹೊಸ ಕೃಷಿ ಕಾರ್ಮಿಕರುಗಳು ಅವರಿಗೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ನರ್ಸರಿ ಆಗಲಿ ಅಥವಾ ಬೇರೆ ಬೇರೆ ಕೃಷಿ ಪದ್ಧತಿಗಳ ಬಗ್ಗೆ ನಾವು ಟ್ರೈನಿಂಗ್ ಕೊಡೋದು. ನಮ್ಮ ಸಂಸ್ಥೆಯಿಂದಾನೇ ಸುಮಾರು ಒಂದು 36 ಈ ಒಂದು ವಿವಿಧ ಲೇಬರ್ಸ್ಗಳು ಕೂಡ ನಾವು ಟ್ರೈನಿಂಗ್ ಕೊಟ್ಟು ಅವರಿಗೂ ಕೂಡ ಸರ್ಟಿಫಿಕೇಟ್ ಬಂದಿದೆ. ಈ ಸರ್ಟಿಫಿಕೇಟ್ ಇಂದ ಮೂಲ ಉದ್ದೇಶ ಏನಪ್ಪ ಅಂದ್ರೆ ಅವರಿಗೆ ಈ ಮಾಹಿತಿ ಚೆನ್ನಾಗಿ ಗೊತ್ತಿದೆ ಅಂತ. ಈಗ ನರ್ಸರಿ ಟ್ರೈನಿಂಗ್ ತಗೊಂಡಿದ್ರೆ ಅವ್ನು ನರ್ಸರಿ ಮಾಡ್ತೀವಿ ಅಂದ್ರೆ ಬ್ಯಾಂಕ್ ಹೋಗಿ ಅವನಿಗೆ ಲೋನ್ ಬೇಕು ಅಂದ್ರೆ ಈ ಸರ್ಟಿಫಿಕೇಟ್ ಇದ್ರೆ ಅವ್ನು ಮೊದಲೇ ಆದ್ಯತೆ ಮೇಲೆ ಅವನಿಗೆ ಕೊಡ್ತಾರೆ. ಒಂದು ಗವರ್ಮೆಂಟ್ ಆಫ್ ಇಂಡಿಯಾ ಅವನಿಗೆ ರೆಕಗ್ನೈಸ್ ಮಾಡುತ್ತೆ ಇವರೇ ಸರ್ಟಿಫೈಡ್ ಮ್ಯಾನ್ ಅಂತ. ಎರಡನೇದೇನಪ್ಪ ಅಂದ್ರೆ ಅವನಿಗೆ ಭಾರತ ಸರ್ಕಾರದಿಂದ ಅವರಿಗೆ ಒಂದು ಕಾಣಿಕೆ ಅಂತ ಇನ್ಸೆಂಟಿವ್ ಅಂತ 500 ರೂಪಾಯಿ ಅವ್ರ ಅಕೌಂಟ್ಗೆ ಬೀಳುತ್ತೆ. ಈ ಒಂದು ಯಾರ್ಯಾರು RPL ಟ್ರೈನಿಂಗ್ ಸ್ಕಿಲ್ಸ್ ಕೌನ್ಸಿಲ್ ಟ್ರೈನಿಂಗ್ ಬಂದಿರ್ತಾರೆ ಅವರಿಗೆ. ಮೂರನೇದೇನಪ್ಪ ಅಂದ್ರೆ ಅವರಿಗೆ ಒಂದು ಸ್ವಲ್ಪ ಇನ್ಶೂರೆನ್ಸ್ ಕವರೇಜ್ ಕೂಡ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಸಿಗುತ್ತೆ. ಇದೆಲ್ಲ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಭಾರತ ಸರ್ಕಾರ ಸಂಬಾರ ಮಂಡಳಿಯ ಸಂಶೋಧನಾ ಕೇಂದ್ರನ ಅದು ಪ್ರಮುಖವಾದಂತಹ ನೋಡಲು ಎನಿಸಿತು. ಅದಕ್ಕೆ ನಾನೇ ಪ್ರಮುಖವಾಗಿ ಕಾರ್ಯಕ್ರಮನ ಎರಡೋಷ್ಟು ಮಾಡ್ತಾ ಇದ್ದೀನಿ. ಕೋವಿಡ್ರಿಂದ ಲಾಸ್ಟ್ ಇಯರ್ ಹೆಚ್ಚಿಗೆ ಮಾಡೋಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಈ ಒಂದು ಕೌಶಲ್ಯ ಅಭಿವೃದ್ಧಿ ಟ್ರೈನಿಂಗ್ ಕಾರ್ಯಕ್ರಮಗಳ ಇನ್ನೂ ಕೂಡ ಮುಂದುವರಿಕೆ ಆಗುತ್ತೆ. ಆವಾಗ ಬೇರೆ ಬೇರೆ ಭಾಗದ ಅದು ರೈತರಾಗ್ಬೋದು ಅಥವಾ ಎಕ್ಸ್ಪೋರ್ಟರ್ ಆಗ್ಬೋದು ಅಥವಾ ಕಾರ್ಮಿಕರಾಗ್ಬೋದು ಆ ಒಂದು ಟ್ರೈನಿಂಗ್ಗೆ ಸರಿಗಳಕ್ಕೆ ಅವಕಾಶ ಇರುತ್ತೆ ಮತ್ತು ನಮ್ಮ ಭಾರತ ದೇಶದ ಪ್ರಗತಿಗೆ ಅವರ ಅನುಕೂಲ ಚೆನ್ನಾಗಾಗಲಿಕ್ಕೋಸ್ಕರ ಇದು ಒಂದು ಒಳ್ಳೆ ಉತ್ತಮ ಪ್ರಯತ್ನ. ನಮ್ಮ ಭಾಗದ ಕೃಷಿಕರು ಏನಿದ್ದಾರೋ ಅವರು ಬೆಳೆಯಲಿಕ್ಕೆ ಬೇಕಾದಂತಹ ಬಹಳ ಒಳ್ಳೆಯ ಗುಣಮಟ್ಟದ ಬೇರೆ ಬೇರೆ ಸುಧಾರಿತ ತಳಿಗಳನ್ನು ನಿಮ್ಮ ನರ್ಸರಿಗಳಲ್ಲಿ ಅಭಿವೃದ್ಧಿಪಡಿಸಿ ಸಸ್ಯಗಳನ್ನು ನೀವು ಮಾರಾಟವನ್ನು ಮಾಡ್ತಾ ಇದ್ದೀರಾ. ಎಲ್ಲವೂ ಕೂಡ ಈ ಸಾಂಬಾರ ಪದಾರ್ಥಗಳಿಗೆ ಸಂಬಂಧಪಟ್ಟಂತಹ ಬೆಳೆಯ ಸಸ್ಯಗಳು ದೊರಕ್ತಾ ಇದ್ದಾವೆ. ಎಂತೆಂತಹ ಸಸ್ಯಗಳು ದೊರಕ್ತಾ ಇದ್ದಾವೆ, ಎಲ್ಲೆಲ್ಲಿ ನಿಮ್ಮ ನರ್ಸರಿಗಳು ಇದ್ದಾವೆ, ಅವುಗಳ ಗುಣಮಟ್ಟವನ್ನು ಹೇಗೆ ತಾವು ಕಾಪಾಡ್ತಿದ್ದೀರಾ? ಮುಖ್ಯವಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸಾಂಬಾರ ಮಂಡಳಿಯಲ್ಲಿ ಸುಮಾರು 5 ನರ್ಸರಿಗಳಿದೆ. ನಮ್ಮ ಬೇರೆ ಬೇರೆ ಭಾಗದ ರೈತರುಗಳಿಗೆ ಅನುಕೂಲ ಆಗ ದೃಷ್ಟಿಯಿಂದ 5 ನರ್ಸರಿಗಳಿದೆ. ಮಡಿಕೇರಿಯಲ್ಲಿ 2 ಇದೆ, ಒಂದು ವಿರಾಜಪೇಟೆ ತಾಲೂಕಲ್ಲಿ ಬಿಳಿಗೇರಿ ಅಂತ, ಸೋಮಾರಪೇಟೆಯಲ್ಲಿ 5 ಇದೆ, ಹಾಸನ ಜಿಲ್ಲೆಯಲ್ಲಿ 8 ಇದೆ, ನಮ್ಮ ಚಿಕ್ಕಮಗಳೂರಲ್ಲಿ 2 ಇದೆ, ಒಂದು ಬೆಟ್ಟದ ಮನೆ ಮತ್ತು ಇನ್ನೊಂದು ಬೆಳಗೊಳ ಅಂತ ಕೊಪ್ಪ ಹತ್ರ ಇದೆ. ಈ ಎಲ್ಲ 5 ನರ್ಸರಿಗಳಲ್ಲಿ ಪ್ರಮುಖವಾಗಿ ಏಲಕ್ಕಿಯನ್ನು ಲಕ್ಷ ಲಕ್ಷ ಸಸಿಗಳನ್ನ ನಾವು ಅಭಿವೃದ್ಧಿ ಮಾಡ್ತೇವೆ. ಎಲ್ಲ ನರ್ಸರಿಗಳಿಗೂ ಬೀಜವನ್ನು ನಮ್ಮ ಈ ಒಂದು ಭಾರತೀಯ ಏಲಕ್ಕಿ ಸಂಶೋಧನಾ ಕೇಂದ್ರ ದೋಣಿಗಳಿಂದ ನಾವು ಸಪ್ಲೈ ಮಾಡ್ತೀವಿ. ಒಂದು ಅದೇ ರೀತಿ ಆಸಕ್ತ ಬೆಳೆಗಾರರಿಗೆ ಬೀಜ ಬೇಕು ಅಂದರೆ ಅದು ಕೂಡ ನಾವು ಇಲ್ಲಿಗೆ ಸಪ್ಲೈ ಮಾಡ್ತೀವಿ. ಹೋದ ವರ್ಷ ಸುಮಾರು 172 ಜನಗಳಿಗೆ ಬೀಜವನ್ನು ಸಪ್ಲೈ ಮಾಡಿದ್ದೀವಿ ಮತ್ತು ಸುಮಾರು 18 ಕೆಜಿ ನಮ್ಮ ನರ್ಸರಿಗಳಿಗೆ ಮಾಡಿದ್ದೀವಿ. ಉತ್ತಮವಾದಂಥ ಬೀಜಗಳನ್ನ ನಾವು ಇಲ್ಲಿಂದ ನಮ್ಮ ಸಂಸ್ಥೆಯಿಂದ ಸಪ್ಲೈ ಮಾಡ್ತೀವಿ. ಇದು ಒಂದು ಪ್ರಮುಖವಾದಂಥ ಕಾರ್ಯಕ್ರಮ. ನಾವು ಬೀಜ ಕೊಟ್ಟ ನಂತರ ನಮ್ಮ ಸ್ಪೈಸಸ್ ಬೋರ್ಡಿಂದ ನರ್ಸರಿಗಳಲ್ಲಿ ಸಸಿಗಳನ್ನ ತೊಗೊಂಡು ಹೋದರೆ ಅದು ಅವರ ಅಭಿವೃದ್ಧಿಗೋಸ್ಕರ ಆಗುತ್ತೆ. ರೈತರಿಗೆ ಬೇಕಾದಷ್ಟು ಎಲ್ಲ ಸಸಿಗಳು ನಮ್ಮ ಬೋರ್ಡಿಂದನೇ ಯಾವುದೇ ಸರ್ಕಾರ ಸಂಸ್ಥೆಯಿಂದ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಇನ್ನೊಂದು ಹೊಸ ಸ್ಕೀಮ್ಗಳಿದೆ ಏನಪ್ಪಂದ್ರೆ ಸರ್ಟಿಫೈಡ್ ನರ್ಸರಿ ಅಂದರೆ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೈತರು ಮುಂದೆ ಬಂದು ನಾನೇ ನರ್ಸರಿ ಮಾಡ್ತೀನಿ ಅಂತ ಏಲಕ್ಕಿ ನರ್ಸರಿ ಮಾಡ್ತೀವಿ ಅಂದರೆ ಅದು ಕೂಡ ಒಂದು ಪ್ರೋತ್ಸಾಹ ನಾವು ಕೊಟ್ಟು ಒಂದು ಏಲಕ್ಕಿ ಗಿಡ ಮಾಡಿದರೆ ಅವರಿಗೆ 2 ರೂಪಾಯಿ ಸಹಾಯಧನ ನಾವು ಕೊಡ್ತೀವಿ. ಆ ಸಸಿಗಳನ್ನ ಅದು ಮಾಡಿ ಅವನ ತೋಟಕ್ಕೂ ಉಪಯೋಗಿಸ್ಕೋಬೋದು ಅಥವಾ ಅವನು ಬೇರೆ ಯಾರಿಗೂ ಬೇಕಾದ್ರೆ ಅವನು ಮಾರಾಟ ಮಾಡ್ಬೋದು. ಇದೊಂದು ಪ್ರೋತ್ಸಾಹ ಧನವಾಗಿ ನಮ್ಮ ಸರ್ಟಿಫೈಡ್ ನರ್ಸರಿ ಸ್ಕೀಮ್ ಕೂಡ ಇದೆ. ಆ ಸರ್ಟಿಫೈಡ್ ನರ್ಸರಿ ಸ್ಕೀಮ್ಗಳು ಕೂಡ ತುಂಬ ಜನ ಸರ್ಟಿಫೈಡ್ ನರ್ಸರಿ ಸ್ಕೀಮಿನ ಬೆಳೆಗಾರರು ನಮ್ಮ ಸಂಸ್ಥೆಯಿಂದನೇ ಬೀಜಗಳನ್ನ ತೊಗೊಂಡೋಗ್ತಾರೆ. ಅದಕ್ಕೆ ನಿಯಮ ಇಲ್ಲ, ಅವರೇ ತೋಟ ಇದ್ದು ಅಲ್ಲಿಂದ ಅವರೇ ಬೀಜಗಳನ್ನ ಉಪಯೋಗಿಸ್ಕೊಂಡು ಮಾಡ್ಬೋದು. ಇಲ್ಲಾಂದ್ರೆ ಕೂಡ ನಮ್ಮ ಸಂಸ್ಥೆಯಿಂದ ಬೀಜಗಳನ್ನ ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಈ ನರ್ಸರಿಗಳನ್ನ ನಾವು ಅವಾಗವಾಗ ಇನ್ಸ್ಪೆಕ್ಷನ್ ಮಾಡ್ತಾ ಇರ್ತೀವಿ. ನಮ್ಮ ವಿಜ್ಞಾನಿಗಳಾಗ್ಬೋದು ಅಥವಾ ನಮ್ಮ ಅಭಿವೃದ್ಧಿ ವಿಭಾಗದ ಫೀಲ್ಡ್ ಆಫೀಸರ್ಸ್ ಆಗ್ಬೋದು ಅಥವಾ ಫೀಲ್ಡ್ ಅಸಿಸ್ಟೆಂಟ್ಸ್ಗಳಿರ್ತಾರೆ, ಅವರೆಲ್ಲ ನರ್ಸರಿಗಳು ಮಾಡ್ತಾರೆ. ಎಲ್ಲ ಏನೋ ತೊಂದರೆ ಇತ್ತು ಅಂದರೆ ಇಮಿಡಿಯೇಟ್ ಆಗಿ ಅದನ್ನು ಅದಕ್ಕೇನು ಪರಿಹಾರ ಮಾಡ್ಬೇಕು ಅಂತ ಅದ್ರ ಬಗ್ಗೆ ಕೂಡ ಅಲ್ಲೇ ಸ್ಪಾಟಲ್ಲೇ ಇನ್ಫೆಕ್ಷನ್ ವ್ಯವಸ್ಥೆ ಇದೆ. ಇದೇ ಮುಖ್ಯವಾದ ಗುಣಮಟ್ಟ. ಗುಣಮಟ್ಟ ಅಂದರೆ ಏನಪ್ಪ ಅಂದ್ರೆ ನಾವು ಉತ್ತಮವಾದಂಥ ಸಸಿ, ಯಥಾ ಬೀಜ ತಥ ಬೆಳೆ ಅಂತ, ಬೀಜ ಚೆನ್ನಾಗಿದ್ದು ಸಸಿಗಳು ಚೆನ್ನಾಗಿದ್ದರೆ ಉತ್ತಮವಾದಂಥ ಉತ್ಪಾದನೆ ಬರುತ್ತೆ. ಇದ್ರ ಬಗ್ಗೆ ನಾವು ಸಾಕಷ್ಟು ಕಾಲಕಾಲದಲ್ಲಿ ವೀಕ್ಷಣೆಗಳು ಮಾಡಿ ಅವರಿಗೆ ಬೇಕಾದಂಥ ಮಾಹಿತಿನ ಕೊಡ್ತೀವಿ. ಇದು ಒಂದು ವಿಧ. ಎರಡನೇ ವಿಧದಲ್ಲಿ ನಮ್ಮ ರೈತರುಗಳೇ ವಾಟ್ಸಪ್ಪಲ್ಲಿ ಫೋಟೋಗಟ ಹೊಡೆದು ನಮಗೆ ಕಳಿಸಿ ಅದನ್ನ ಕೂಡ ಮಾಹಿತಿಗಳ ತಗೋತಾ ಇದ್ದಾರೆ. ಕೋವಿಡ್ ಜಾಸ್ತಿ ಇರೋದ್ರಿಂದ ಈಗ ನಾವು ಫಿಸಿಕಲ್ ಆಗಿ ಎಲ್ಲ ಕಡೆ ನರ್ಸರಿಗೆ ಹೋಗೋದು ಕಷ್ಟ ಆಗುತ್ತೆ. ಹಾಗಾಗಿ ಈಗ ಒಂದು ವರ್ಚುವಲ್ ಮೊಬೈಲ್ ಮುಖಾಂತರ ಅದು ಕೆಲವು ನಾವು ಕಾನ್ಫರೆನ್ಸ್ಗಳು ಮಾಡ್ತಾ ಇರ್ತೀವಿ, ವೆಬಿನಾರ್ಸ್ ಮಾಡ್ತಾ ಇರ್ತೀವಿ. ವೆಬಿನಾರ್ಸ್ ಮುಖಾಂತರ ಕೂಡ ಅಲ್ಲೂ ಕೂಡ ಮಾಹಿತಿಗಳನ್ನ ಅವರು ತಿಳ್ಕೊಂಡು ಅದಕ್ಕೇನು ಪರ್ಯಾಯಗಳನ್ನ ಕೊಡುವಂತ ಒಂದು ವ್ಯವಸ್ಥೆ ನಮ್ಮ ಸಂಬಾರ ಮಂಡಳಿಯ ಈ ಒಂದು ಸಂಶೋಧನಾ ಕೇಂದ್ರ ಮಾಡ್ತಾ ಇದೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕು, ಸಂಶೋಧನಾ ಕೇಂದ್ರದ ಬಗ್ಗೆ ಹೆಚ್ಚು ತಿಳಿದುಕೊಳ್ಬೇಕು, ಸಂಪರ್ಕ ಇಟ್ಕೋಬೇಕು ಅಂತ ಹೇಳಿದ್ರೆ ಹೇಗೆ ನಿಮ್ಮನ್ನ ಸಂಪರ್ಕವನ್ನ ಮಾಡುವಂಥದ್ದು? ನನ್ನ ಮೊಬೈಲ್ ನಂಬರ್ ಆದಂತ 9448668865 ಈ ಮೊಬೈಲ್ಗೆ ನನ್ನ ಕರೆ ಮಾಡ್ಬೋದು ಅಥವಾ ವಾಟ್ಸಪ್ ಕಳಿಸೋ ಮುಖಾಂತರ ನಿಮಗೇನು ಮಾಹಿತಿ ಬೇಕೋ ಅಥವಾ ಏನು ಒಂದು ಪರಿಹಾರ ಬೇಕೋ ಅದನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇದು ನಮ್ಮ ಸಾಂಬಾರ ಮಂಡಳಿಯ ಅಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇರತಕ್ಕಂತಹ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಬಿ ಎ ವಾದಿರಾಜ್ ಅವರ ಸಂಪರ್ಕ ಸಂಖ್ಯೆ. ಏಲಕ್ಕಿ ಸಂಶೋಧನಾ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ, ಇಲ್ಲಿ ದೊರೆತಕ್ಕಂತಹ ಉಪಯೋಗಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಅಂತ ಹೇಳಿದರೆ ನೇರವಾಗಿ ನೀವು ಅವರನ್ನ ಸಂಪರ್ಕವನ್ನು ಮಾಡಬಹುದು. ಸಂಪರ್ಕ ಸಂಖ್ಯೆ ಹೀಗಿದೆ: 9446688865. ಸಂಪರ್ಕ ಸಂಖ್ಯೆ ಮತ್ತೊಮ್ಮೆ: 9448668865.

ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರೆಲ್ಲರಿಗೂ ಧನ್ಯವಾದಗಳು. ಇದು ನಿಮ್ಮ ಅಚ್ಚುಮೆಚ್ಚಿನ ಆಕಾಶವಾಣಿ ಹಾಸ್ಯ.